ಹರಿಗೆರಗದ ತಲೆ ಹಾವಿನ ವಿಷ ತಲೆ ದುರ್ಯೋಧನ ತಲೆ ದುರ್ಜನರ ತಲೆ ವಿಧವೆಯ ಮೈ ತಲೆಯೋ ರಂಗಯ್ಯ ಹರಿ ಹರಿ ಗೋವಿಂದ ಹರಿಗೆರಗದ ತಲೆ ಹಾವಿನ ವಿಷ ತಲೆ ದುರ್ಯೋಧನ ತಲೆ ದುರ್ಜನರ ತಲೆ ವಿಧವೆಯ ಮೈ ತಲೆಯೋ ರಂಗಯ್ಯ ಹರಿ ಹರಿ ಗೋವಿಂದ ರಂಗಯ್ಯ ಹರಿ ಹರಿ ಗೋವಿಂದ ಅಚ್ಯುತ ಕಥೆಗಳ ಕೇವದ ಕಿವಿಗಳು ಅಚ್ಯುತ ಕಥೆಗಳ ಕೇಳದ ಕಿವಿಗಳು ಮಚ್ಚರಲಿರುವ ಮೊಚ್ಚದ ಕಿವಿಯೋ ಅಚ್ಯುತ ಕಥೆಗಳ ಕೇಳದ ಕಿವಿಗಳು ಮಚ್ಚರಲಿರುವ ಮೊಚ್ಚದ ಕಿವಿಯೋ ತುಚ್ಛ ವಾರ್ತೆಯ ಕೇಳುವ ಕಿವಿಗಳು ತುಚ್ಛ ವಾರ್ತೆಯ ಕೇಳುವ ಕಿವಿಗಳು ಮಚ್ಚಲ ಕುಣಿಗಾಣೋ ರಂಗಯ್ಯ ಹರಿ ಹರಿ ಗೋವಿಂದ ರಂಗಯ್ಯ ಹರಿ ಹರಿ ಗೋವಿಂದ ರಂಗಯ್ಯ ರಂಗಯ್ಯ ರಂಗಯ್ಯ ಹರಿ ಹರಿ ಗೋವಿಂದ ಹರಿಮೂರ್ತಿಯನೇ ನೋಡದ ಕಣ್ಣು ಕೆಲಸಕ್ಕೆ ಬಾರದ ಹೊಲಸಿನ ಕಣ್ಣು ಹರಿಮೂರ್ತಿಯನೇ ನೋಡದ ಕಣ್ಣು ಕೆಲಸಕ್ಕೆ ಬಾರದ ಹೊಲಸಿನ ಕಣ್ಣು ಬಾರಿ ಬಾರಿಗೆ ಬೀಳುವ ಮಣ್ಣು ಬಾರಿ ಬಾರಿಗೆ ಬೀಳುವ ಮಣ್ಣು ಬಾರಿ ಬಾರಿಗೆ ಬಾರಿ ಬಾರಿಗೆ ಬಾರಿ ಬಾರಿಗೆ ಬಾರಿ ಬಾರಿಗೆ ಬೀಳುವ ಮಣ್ಣು ನವಿಲಿನ ಗರಿ ಕಣ್ಣು ರಂಗಯ್ಯ ಹರಿ ಹರಿ ಗೋವಿಂದ ರಂಗಯ್ಯ ಹರಿ ಹರಿ ಗೋವಿಂದ ಹರಿ ನಿರ್ಮಾಲ್ಯವ ಕೊಲ್ಲದ ಮೂಗು ಉಳ್ಳ ಮೂಲಂಗಿ ತಿಂಬುವ ತೇಗು ನರಕಾಸುರನ ಅರೆದ ಮೂಗು ದಿಕ್ಕಿಲ್ಲದ ಕೂಗು ರಂಗಯ್ಯ ಹರಿ ಹರಿ ಗೋವಿಂದ ರಂಗಯ್ಯ ಹರಿ ಹರಿ ಗೋವಿಂದ ಮನೆಯ ಮೈಲಿಗೆ ಬಟ್ಟೆ ಹರಿ ನೈವೇದ್ಯವ ಉನ್ನದ ಹೊಟ್ಟೆ ಬಿಟ್ಟರೆ ನೀ ಕೆಟ್ಟೆ ನರಕದ ಆ ಮೊಟ್ಟೆ ರಂಗಯ್ಯ ಹರಿ ಹರಿ ಗೋವಿಂದ ರಂಗಯ್ಯ ರಂಗಯ್ಯ ರಂಗಯ್ಯ ರಂಗಯ್ಯ ರಂಗಯ್ಯ ರಂಗಯ್ಯ ಹರಿಯ ಬಿಟ್ಟರೆ ನೀ ಕೆಟ್ಟೆ ನರಕದ ಆ ಮೊಟ್ಟೆ ರಂಗಯ್ಯ ಹರಿ ಹರಿ ಗೋವಿಂದ ಪಾಯಸ ತುಂಬ ಮಕ್ಕಳಿಗಾಗುವ ಪುರಂದರ ವಿಠಲನ ಪುರಂದರ ವಿಠಲನ ಪಾಡುತ್ತೀರಪ್ಪ ಪಾಡುತ್ತೀರಪ್ಪ ಪಾಡುತ್ತೀರಪ್ಪ ತಿಮ್ಮಪ್ಪ ಕೊಡುವ ನಮ್ಮಪ್ಪ ತಿಮ್ಮಪ್ಪ ಹರಿ ಹರಿ ಗೋವಿಂದ ಗೋವಿಂದ